ಈಗ ಉದಾಹರಣೆಗೆ ಎಲ್ಲರೂ ನಾವು ರಾಜಮುಡಿ ಬೆಳೀತಿದ್ದೀವಿ ಅಂತಾರೆ, ಎಲ್ಲರೂ ಕರಿಕಗ್ಗ ಬೆಳೀತಿದ್ದೀವಿ ಅಂತಿದ್ದಾರೆ, ಎಲ್ಲರೂ ಮೇದಿನಿ ಭತ್ತ ಬೆಳೀತಿದ್ದೀನಿ ಅಂತಿದ್ದಾರೆ. ಸೊ ಅದನ್ನೆಲ್ಲ ಭತ್ತದ ಯಾವುದು ಹೆಚ್ಚಿನ ಜೈವ ವೈವಿಧ್ಯತೆ ಇರೋಂಥದ್ದನ್ನ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳ ಜೊತೆಗೆ ನಾವೀಗ ಆಲ್ರೆಡಿ ಬಿತ್ತನೆ ಬೀಜಗಳನ್ನು ಅವ್ರಿಗೆ ಕೊಟ್ಬಿಟ್ಟು ಈ ಒಂದು ಏನು ತಳಿಗಳನ್ನು ಶುದ್ಧೀಕರಣ ಮಾಡೋ ಕೆಲಸನ ಪ್ರಾರಂಭ ಮಾಡಿದ್ದೀವಿ. ಓಕೆ ಸಂತೋಷ. ಮಂಜು ಸರ್ ಅವರೇ, ಈಗ ಈ ಒಂದು ಹೊಸ ಕಾರ್ಯಕ್ರಮ ಏನು ನಾವು ಮಾಡ್ತಾ ಇದ್ದೀರಲ್ಲ ಸಂರಕ್ಷಣಾ ಕಾರ್ಯಕ್ರಮ, ಇದರಲ್ಲಿ ಆಯ್ಕೆಯಾಗಿರುವಂತಹ ಬೆಳೆಗಳು ಯಾವ್ಯಾವುದು ಅದನ್ನು ಸ್ವಲ್ಪ ನಮ್ಮ ರೈತರಿಗೆ ತಿಳಿಸ್ಕೊಡಿ. ಸರ್, ನಾವು ಕೇಂದ್ರ ಕಚೇರಿಯ ಅಡ್ವೈಸರಿ ಕಮಿಟಿಯಲ್ಲಿ ನಿರ್ಧರಿಸಿದಂತೆ 20 ಕೃಷಿ ಬೆಳೆಗಳನ್ನು ಇದರಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಸರ್. ಯಾವ್ಯಾವುದು? ಭತ್ತ, ರಾಗಿ, ಜೋಳ, ತೊಗರಿ, ಹುರುಳಿ, ಅವರೆ, ಅಲಸಂದೆ, ಮಡಿಕೆ ಕಾಳು, ಹುಚ್ಚೆಳ್ಳು, ಕುಸುಬೆ, ಎಳ್ಳು, ನವಣೆ, ಸಾವೆ, ಊದಲು, ಕೊರಲೆ, ಆರ್ಕ, ಬರಗು, ಹೆಸರು, ಗೋಧಿ ಮತ್ತು ಮೆಣಸಿನಕಾಯಿ, ಇಷ್ಟು ಬೆಳೆಗಳನ್ನು ನಾವು ಕೃಷಿ ಇಲಾಖೆ ಮೂಲಕ ಆಯ್ಕೆ ಮಾಡ್ಕೊಂಡಿದ್ದೀವಿ. ಓಹ್ ಹೋ ಹೋ, ತುಂಬ ಸಂತೋಷ. ಒಂದು ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಕೇಳಿ ಸರ್, ಹೆಸರು ಹೇಳಿ ಎಲ್ಲಿಂದ? ನಮಸ್ತೆ ಸರ್, ಮಂಡ್ಯ ತಾಲೂಕು ದುದ್ದಾಳು ಹುಲಿಕೆರೆ ಕೊಪ್ಪಳಿಂದ ಚಂದ್ರು ಸರ್. ಏ ಚಂದ್ರು, ಫೋನ್ ಯಾಕೆ ಬಂದಿಲ್ಲ ಅಂತ ನಾವು ಕಾಯ್ತಾ ಇದ್ವಿ, ಕೇಳಿ ಪ್ರಶ್ನೆ. ಸರ್, ಬೀಜ ನಿಗಮ ಸರ್ ಅಂತಿರಲ್ಲ ಸರ್, ಯಾವ ನಾಟಿ ಬೀಜಗಳೆಲ್ಲ ಸಿಗ್ತವೆ ಸರ್ ಈಗ ಅವೆಲ್ಲ? ಸರ್, ಇದು ಬೀಜ ನಿಗಮದಿಂದಲ್ಲ ಕೃಷಿ ಇಲಾಖೆ ಮೂಲಕ ಮಾಡ್ತಾ ಇದ್ದೀವಿ. ತಾವು ಹೇಳಿದ್ದು ಕರೆಕ್ಟ್ ಇದೆ, ನಾಟಿ ಏನು ದೇಸಿ ಬಿತ್ತನೆ ಬೀಜನೇ ನಾಟಿ ಬೀಜ ಅಂತ ಹೇಳ್ತೀವಿ. ಅದನ್ನು ರೈತರು ಏನು ಸಂರಕ್ಷಣೆ ಮಾಡ್ತಿದ್ದಾರೆ, ಈಗ ಕಲೆಕ್ಟ್ ಮಾಡಿದ್ದೀವಿ ಸರ್ ಎಲ್ಲ ರಾಜ್ಯದ ಸುಮಾರು 500-600 ರಾಶಿ ಭತ್ತ ಇವೆಲ್ಲ ಮನೆಯಲ್ಲೇ ಮಡಿಕೆ ಆಗ್ತಿದ್ದ ಇವಾಗ ಅವೆಲ್ಲ. ಏನೇನು ಸರ್ ಇನ್ನೊಂದ್ಸಲ ಕೇಳಿ. ಅವೆಲ್ಲ ಕಣ್ಮರೆ ಆಗ್ತಾ ಇದೆ. ಬರ್ಣಿ ಭತ್ತ ಇವೆಲ್ಲ ಸರ್ ಇದನ್ನ ತಾವೇನು ಹೇಳ್ತಾ ಇದ್ದೀರಾ ಸರ್ ಇವಾಗ ಆತರ ಹಾಕೋಕ್ಕಾಗಲ್ವಲ್ಲ ಅಂತ? ಅದೇ ಸರ್, ಈಗ ಏನು ಕಣ್ಮರೆ ಆಗ್ತಿರತಕ್ಕಂಥ ಈ ಹಿಂದೆ ರೈತರು ಸಂರಕ್ಷಣೆ ಮಾಡ್ತಿದ್ದಂಥ ಈ ಭತ್ತದ ಬೀಜಗಳನ್ನೇ ಕೃಷಿ ಇಲಾಖೆ ಮೂಲಕ ನಾವೀಗ ಕಲೆಕ್ಟ್ ಮಾಡಿದ್ದೀವಿ ಸರ್ ಎಲ್ಲ. ಅದನ್ನು ನಾವು ಏನು ತಲೆ ತಲಾಂತರದಿಂದ ಕಲೆಕ್ಟ್ ಮಾಡ್ತಿದ್ರು, ಈಗ ಹೊಸ ಜನ್ರೇಷನ್ ಏನು ಹುಡುಗರಿದ್ದಾರೋ ಅದು ಕೃಷಿ ಮಾಡ್ತಿಲ್ಲ, ಏನು ಹಿಂದಿನ ಪೂರ್ವಿಕರಿದ್ರು ಅವ್ರು ಮಾಡ್ತಾಯಿದ್ರು ಸರ್. ಅದನ್ನೇ ಅದು ನಶಿಸಿ ಹೋಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಹೆಚ್ಚು ಬರ ಸಹಿಷ್ಣುತೆ ಇರೋಂಥವು ಅಥವಾ ಸರ್ ಎಲ್ಲ ಭತ್ತದಲ್ಲಿ ಸುಮಾರು 1400 ಭತ್ತದ ತಳಿಗಳನ್ನು ಬೇರೆ ಬೇರೆ ಏನು ರೈತರು ಸಂರಕ್ಷಣೆ ಮಾಡ್ತಿದ್ರು, ಈಗ ಆಲ್ರೆಡಿ ಕೃಷಿ ಇಲಾಖೆ ಕಲೆಕ್ಟ್ ಮಾಡಿದೆ ಸರ್. ಮಾಡಿ ಅದನ್ನು ನಾವು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯ ಜೀನ್ ಬ್ಯಾಂಕಲ್ಲಿ ಇಟ್ಟಿದ್ದೀವಿ. ಆ ಸೀಡ್ಸ್ ತಗೊಂಡು ನಾವು ಈಗಲೇ ತಳಿ ತಜ್ಞರಿಗೆ ಕೊಟ್ಟಿದ್ದೀವಿ ಸರ್. ಅವರು ಅದನ್ನು ಬೆಳೆದ ನಂತರ ಯಾವ್ಯಾವ ಭತ್ತದ ತಳಿಗಳನ್ನು ರೈತರ ಹತ್ರ ಕಲೆಕ್ಟ್ ಮಾಡಿದ್ವೋ ಆ ತಳಿಗಳ ವೈವಿಧ್ಯತೆಯನ್ನು ಗುರುತಿಸಿ ಮಾಡಿ ನಾವು ಮುಂದಿನ ದಿನಗಳಲ್ಲಿ ಇದು 5 ವರ್ಷದ ಪ್ರೋಗ್ರಾಮ್ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲ ಏನು ನಶಿಸಿ ಹೋಗ್ತಿದ್ದೋ ಅವನ್ನೆಲ್ಲ ರೈತರಿಗೆ ಸಿಗೋ ಅಂತ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಸರ್. ಅವಾಗ ಮುಣಗುನ್ ಭತ್ತ ಅಂತ ಬೆಳೀತಿತ್ತು, ಒಂದು ಆಳು ಉದ್ದ ಮೇಲೆ ಇರ್ತಿತ್ತು ಹುಲ್ಲು ಮೇಲೆ ಸರ್. ಹೌದು ಸರ್, ಆ ಭತ್ತಗಳ ಈಗ ರೈತರು ಏನು ಬೆಳೀತಾ ಇದ್ದಾರೋ ಅವ್ರ ಹತ್ರ ನಾವು ಕಲೆಕ್ಟ್ ಮಾಡಿದ್ದೀವಿ. ನಿಮ್ಮ ಹತ್ರ ಆ ತಳಿ ಬಿತ್ತನೆ ಬೀಜ ಇತ್ತು ಅಂದರೆ ನಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಕ್ಕೆ ನೀವು ಭೇಟಿ ಮಾಡಿದರೆ ನಾವು ಅದು ಕಲೆಕ್ಟ್ ಮಾಡ್ಕೊಂತೀವಿ. ಸರ್, ಈಗ ಯಾರು ರೈತರು ಬೆಳೀತಿದ್ದಾರೋ ಸುಮಾರು, ಈಗ ನಾವು ಭತ್ತದ ತಳಿ ಹೇಳಿದ್ನಲ್ಲ ಸರ್, ಸುಮಾರು 1400 ಹೆಚ್ಚು ಭತ್ತದ ತಳಿಗಳನ್ನು ನಾವು ಈಗ ಕಲೆಕ್ಟ್ ಮಾಡಿದ್ದೀವಿ ಮೊಬೈಲ್ ಆ್ಯಪ್ ಮೂಲಕ. ಆ ಭತ್ತದ ತಳಿನೂ ಅದರಲ್ಲಿ ಇರುತ್ತೆ. ಅದು ಅದನ್ನು ವಿಜ್ಞಾನಿಗಳ ಮೂಲಕ ಈಗ ಅದರದ್ದು ಏನು ಅದರದ್ದು ಗುಣ ವಿಶೇಷಗಳನ್ನು ನಾವು ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರು ಹೇಳಿ ಸರ್ ಎಲ್ಲಿಂದ? ಸರ್, ನಮ್ಮ ಹೆಸರು ಗುರುರಾಜ್ ಅಂತೇಳಿ, ರಾಯಚೂರು ಜಿಲ್ಲಾ ಲಿಂಗಸೂರು ತಾಲೂಕು ಸರ್, ವ್ಯಾಕರಣ ಗ್ರಾಮ ಅಂತೇಳಿ. ಕೇಳಿ ಗುರುರಾಜ್. ಸರ್, ನಾವು ತೊಗರಿ ಬೆಳೆಗಾರ ಸರ್. ಈಗ ದೇಸಿ ತೊಗರಿ ಬೆಳೆ, ದೇಸಿ ತೊಗರಿ ಸಿಗ್ತಾವ ಸರ್? ಸಿಗುತ್ತಲ್ಲ ಹೇಳಿ ಸರ್. ಹೆಸರೇನು ಸರ್ ದೇಸಿ ತೊಗರಿ? ಸರ್, ಈಗ ದೇಸಿದು ಲೋಕಲಿ ಏನು ರೈತರೇ ಇಟ್ಕೊಂಡಿದ್ದಾರೆ ಆ ಹೆಸರುಗಳಲ್ಲೇ ಕಲೆಕ್ಟ್ ಮಾಡ್ತಿದ್ದೀವಿ. ನಾವಿನ್ನು ಅದನ್ನ ಗುಣ ವಿಶೇಷಗಳನ್ನ ಕಂಡುಹಿಡಿದ ಆದ್ಮೇಲೆ ನೆಕ್ಸ್ಟ್ ಅನದರ್ ಇನ್ನ 3-4 ವರ್ಷ ನಂತರ ಅದನ್ನ ನಾವು ಸೀಡ್ ಮಲ್ಟಿಪ್ಲಿಕೇಶನ್ ಚೈನಿಗೆ ತಂದಾದ್ಮೇಲೆ ನಾವು ರಾಜ್ಯ ಸರ್ಕಾರದಿಂದ ಅದನ್ನ ನಮ್ಮ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಕೊಡಬೇಕು ಅಂತ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದೀವಿ ಸರ್. ಈಗ ಸದ್ಯ ರೈತರು ಬೆಳೀತಿರೋದನ್ನ ನಾವು ರೈತರು ಈಗ ಬೆಳೀತಿರೋದನ್ನ ಕಲೆಕ್ಟ್ ಮಾಡಿದೀವಿ. ಈ ವರ್ಷ ವಿಜ್ಞಾನಿಗಳು ಕೊಟ್ಟಿದ್ದೀವಿ ಸರ್ ಅದನ್ನ, ಆ ವಿಶೇಷ ಗುಣಗಳನ್ನ ಕಂಡುಹಿಡಿಯೋಕೆ. ಮುಂದೆ ಇನ್ನು 2-3 ವರ್ಷದಲ್ಲಿ ರಾಜ್ಯದ ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಈ ವಿಶೇಷ ಗುಣ ಇರತಕ್ಕಂಥ ದೇಸಿ ತಳಿಗಳನ್ನ ಸಹ ಕಾಪಾಡ್ಕೊಂಡು ಲಭ್ಯ ಆಗಿರೋ ರೀತಿ ನಾವು ನೋಡ್ಕೊಂತೀವಿ ಸರ್.

ಸರಿ, ಈಗ ರೈತರ ಹತ್ರ ನಾವು ಕಲೆಕ್ಟ್ ಮಾಡಿದ್ರಲ್ಲಿ ಇರ್ಬೋದದು. ನಾವೀಗ ಏನು ರಾಜ್ಯಾದ್ಯಂತ ಸುಮಾರು 2,300 ಹೆಚ್ಚು ತಳಿಗಳನ್ನ ಕಲೆಕ್ಟ್ ಮಾಡಿದ್ದೀವಿ, ಅದನ್ನ ವಿಶ್ವವಿದ್ಯಾನಿಲಯಗಳಿಗೆ ಕೊಟ್ಟಿದ್ದೀವಿ ಸರ್. ಈಗ ತಳಿಗಳದು ನಾನು ಅದನ್ನ ರೈತರ ಹತ್ರ ಕಲೆಕ್ಟ್ ಆಗಿಲ್ಲ ಅಂದ್ರೆ ನಿಮ್ಮ ಹತ್ರ ಅದೇನಾದ್ರು ಸುತ್ತಮುತ್ತ ಸಮೀಪದಲ್ಲಿ ಇತ್ತು ಅಂದ್ರೆ ನಾವು ವಿಚಾರ ಮಾಡಿದಿಲ್ಲ, ಸಿಗ್ತಾ ಇಲ್ಲ ಅದು, ಎಲ್ಲ ಹೈಬ್ರಿಡ್ ಮಾಡ್ತಾ ಇದಾರೆ ಈಗ. ಓಕೆ ಓಕೆ, ನಾನು ಅದು ನಮ್ಮ ಹತ್ರ ಕಲೆಕ್ಟ್ ಆಗಿದ್ರೆ ನಾನು ಖಂಡಿತ ಗಮನಕ್ಕೆ ತರ್ತೀನಿ ಸರ್, ತಮ್ಮ ಗಮನಕ್ಕೆ ತರ್ತೀನಿ. ಸರಿ ಸರ್. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ. ಮಂಜು ಸರ್ ಅವರೇ, ಈಗ ಸಂರಕ್ಷಿಸಲಾಗಿರುವ ದೇಶಿ ತಳಿ ಬೀಜಗಳ ಶುದ್ಧತೆ ಬಗ್ಗೆ ಅಧ್ಯಯನ ಕ್ರಮಗೊಳ್ಳುತ್ತಾ ಇದ್ದಾರೆ ಹೆಂಗೆ ಸರ್? ಈ ವರ್ಷ, ಕಳೆದ ವರ್ಷ ನಾವೇನು ಈ ಪ್ಲಾನ್ ಹಾಕೊಂಡಿದ್ವೋ, ಈ ವರ್ಷ ನಾವು ಸುಮಾರು 560 ಹೆಚ್ಚು ರಾಜ್ಯಾದ್ಯಂತ ಇರುವ ದೇಸಿ ತಳಿ ಸಂರಕ್ಷಣೆಯವ್ರ ಮೂಲಕ 2,100 ಹೆಚ್ಚು ವಿವಿಧ 20 ಬೆಳೆಗಳಿಗೆ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ಬಿತ್ತನೆ ಬೀಜನ ಕಲೆಕ್ಟ್ ಮಾಡಿ ಇಟ್ಟಿದ್ದೀವಿ ಸರ್. ಆ ಬಿತ್ತನೆ ಬೀಜಗಳನ್ನ ರಾಜ್ಯದ 5 ಕೃಷಿ ವಿಶ್ವವಿದ್ಯಾನಿಲಯಗಳ ಸುಮಾರು 15 ತಳಿ ತಜ್ಞರಿಗೆ ಈ ಬಿತ್ತನೆ ಬೀಜಗಳನ್ನ ಕೊಟ್ಬಿಟ್ಟು ತಳಿ ಶುದ್ಧೀಕರಣನ ಈಗ ಆಲ್ರೆಡಿ ಪ್ರಾರಂಭ ಮಾಡಿದೀವಿ. ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್ ನಮಸ್ತೆ. ನಮಸ್ಕಾರ, ಹೆಸರು ಹೇಳಿ, ಎಲ್ಲಿಂದ? ನಾವು ಟಿ ನರಸೀಪುರ ತಾಲೂಕು 800 ಎಸ್ಪಲ್ಲ ಅನ್ಬಿಟ್ಟು. ಹಾಂ, ಕೇಳಿ, ಪ್ರಶ್ನೆ ಕೇಳಿ. ಸರ್ ಪೊನ್ನಿ ತಳಿ ಸಿಗ್ತಾ ಇಲ್ವಲ್ಲ ಸರ್? ಏನು ಅಕ್ಕಿನ ಏನು ಭತ್ತನ ಏನದು? ಪೊನ್ನಿ ಭತ್ತ. ನಿಮ್ಮ ರೆಡಿ ಸೆಟ್ ದೂರ ಹೇಳಿ. ಪೊನ್ನಿ ಅಂತ ಅನ್ಬಿಟ್ಟು ಸರ್, ಹಳೆ ತಳಿ. ಪೊನ್ನಿನ? ಆಹಾ ಹಾ. ಸರ್ ತಾವು ಹೇಳಿದ ಭತ್ತ ಕೈ ಕಲೆಕ್ಟ್ ಮಾಡಿದ್ದಾರೆ ನಮ್ಮವರೆಲ್ಲ, ಅದನ್ನ ಈಗ ಏನಾಗಿದೆ ಎಲ್ಲಾರು ಹೇಳಿ. ನಾನೇ ಬೆಳೆದಿದ್ದೀನಿ ಸರ್ ಮೊದಲು. ಹಾ, ಅದು ಇವಾಗ ಸಿಗ್ತಾ ಇಲ್ಲ ಭತ್ತ. ಈಗ ನಿಮ್ಗೆ ಬೆಳೀಲಿಕ್ಕೆ ಸಿಗ್ತಾ ಇಲ್ಲ? ಇಲ್ಲ ಸರ್. ಈಗ ಸಿಗುತ್ತೆ ಅದು? ಇಲ್ಲ, ಅದು ಸಿಗುತ್ತೆ. ಇಲ್ಲಿ ಬೀಜ ಮೇಳ ಅಂತ ಏರ್ಪಾಡು ಮಾಡಿದ್ರು ಈಗೊಂದು 2 ಹಿಂದೆ ಬೆಂಗಳೂರಲ್ಲಿ. ಅಲ್ಲಿ ಅದು ಮಾರಾಕ ಬಂದಿತ್ತು ಅದು. ಅದು ಈಗ ಸರ್ಕಾರೇತರ ಸಂಸ್ಥೆಗಳ ಮೂಲಕ ಅದು ಮಾರ್ತಾ ಇದ್ದಾರೆ ಸರ್ಕಾರ ಕೂಡ. ಎಲ್ಲಿದೆ ಸರ್? ತಮಿಳ್ನಾಡಲ್ಲಿ ಇದೆ ಅಂತ. ಹಾ, ಅಲ್ಲ, ಅವರೆಲ್ಲ ಬಂದಿದ್ರು ತಮಿಳ್ನಾಡು, ಒರಿಸ್ಸಾ, ಮತ್ತೆ ನಮ್ದು ಪಶ್ಚಿಮ ಭಾರತದ ರಾಜ್ಯಗಳಿಂದ ಎಲ್ಲ ಬಂದು ಅವರು ಮಾಡಿದ್ರು. ಹಾ, ರಾಜ್ಯ ಸರ್ಕಾರದ ವತಿಯಿಂದಾನೇ ಆ ಕಾರ್ಯಕ್ರಮ, ಈ ಬೀಜ ಮೇಳ ಅಂತ ಏರ್ಪಾಡು ಮಾಡಿದ್ರು. ಅಲ್ಲಿ ಬೇರೆ ಬೇರೆ ಭತ್ತ ನಿಮಗೆ ವಿಶೇಷ ತಳಿಗಳನ್ನು ಸಂಗ್ರಹಿಸಿ ಅಲ್ಲಿ ಮಾರಿದ್ರು ಒಂದಿಷ್ಟು ರೈತರು ಬಂದು. ನಿಮಗೆ ಸಿಗ್ತದೆ ಆ ಭತ್ತ? ಹಾಂ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮಹೇಶ್ ಸರ್ ಅವರೇ, ಈಗ ಕೆಲವು ಘೋಷಣೆ ಆಗಿರ್ತಾವಲ್ಲ, ನಾವು ಇಂಥ ಭತ್ತನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಇಂಥ ತಳಿನ, ಆ ಘೋಷಣೆ ಮಾಡಿದ ತಳಿಗಳ ಬಗ್ಗೆ ಯಾವ್ಯಾವ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ ಸರ್? ಈಗ ನಾವೇನು ರಾಜ್ಯ ಸರ್ಕಾರದಿಂದ 20 ತಳಿಗಳನ್ನು ನಾವು ಆಲ್ರೆಡಿ ಘೋಷಣೆ ಮಾಡಿದೀವಿ. ಹೌದು. ಈಗ ಅದನ್ನೆಲ್ಲ ನಾವು ಬಿತ್ತನೆ ಸೀಡ್ಸನ್ನು ನಾವು ಜೀನ್ ಬ್ಯಾಂಕಲ್ಲಿ ಇಟ್ಟ ನಂತರ ಈಗ ವಿಶ್ವವಿದ್ಯಾಲಯದ ತಳಿ ತಜ್ಞರಿಗೆ ಅದು ಕೊಟ್ಟು ಅದನ್ನು ಪ್ಯೂರಿಫಿಕೇಶನ್ ಆದಮೇಲೆ ನಂತರ ಮುಂದಿನ ದಿನಗಳಲ್ಲಿ ಅದನ್ನ ರೈತರ ಹೆಸರಲ್ಲೇ ನಮ್ದು ಏನು ಅಡ್ವೈಸರಿ ಕಮಿಟಿ ಅಲ್ಲಿ ಚರ್ಚೆ ಮಾಡಿ ರೈತರ ಹೆಸರಲ್ಲಿ ಅದನ್ನ ಆ ತಳಿನ ವಿಶೇಷವಾಗಿರೋ ಗುಣ ಇರೋದಂತ ತಳಿಗಳನ್ನ. ಹಲೋ ಹಲೋ ಕೃಷಿರಂಗ, ಹೆಸರು ಹೇಳಿ ಸರ್, ಎಲ್ಲಿಂದ? ಹಲೋ. ಹಾ ಹೇಳಿ ಸರ್, ಮುಂದೆ ಉತ್ತರ. ಆ ತಳಿಗಳನ್ನ ನಾವು ರೈತ ಸಂಪರ್ಕ ಕೇಂದ್ರಗಳ ಮೂಲಕ. ಹಲೋ, ಹೆಸರು ಹೇಳಿ ಸರ್, ಎಲ್ಲಿಂದ? ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಅವನ್ನ ಎಲ್ಲ ಸಾರ್ವಜನಿಕರಿಗೆ ವಿತರಿಸಬೇಕು, ಈ ವಿಶೇಷವಾಗಿ ಗುಣ ಇರತಕ್ಕಂಥ ತಳಿಗಳನ್ನಂತ ಈಗಾಗಲೇ ಯೋಜನೆನ ಹಮ್ಮಿಕೊಂಡಿದ್ದೀವಿ ಸರ್. ಹ್ಮ್. ಹಲೋ ಸರ್, ಹೆಸರು ಹೇಳಿ, ಎಲ್ಲಿಂದ? ನಮಸ್ಕಾರ ಸರ್, ನನ್ನ ಹೆಸರು ಮೈಸೂರು ತಾಲೂಕು. ಪ್ರಶ್ನೆ ಕೇಳಿ ಸರ್. ಈಗ ದೇಶಿ ತಳಿ ಅಂತಂದ್ರಲ್ಲ ಸರ್, ಇಳುವರಿ ಕಡಿಮೆ ಕೊಡ್ತದೆ, ಇವತ್ತು ರೈತರು ಅದು ಬೆಳೆದ್ರೆ ಹೌದು ನಷ್ಟ ಆಯ್ತದಲ್ಲ ಸರ್, ಆ ರೀತಿ ಮಾಡ್ಲಿಕ್ಕೆ ಸಾಧ್ಯವ? ಹಾ, ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಮಂಜು ಸರ್ ಅವರು. ಸರಿ ಮಂಜು, ಈಗ ನಾವ್ ಏನಂದ್ರೆ ಸರ್, ಅದ್ರಲ್ಲಿರತಕ್ಕಂತ ಜೀವ ವೈವಿಧ್ಯತೆ ಇರತಕ್ಕಂತ ತಳಿಗಳನ್ನ ಮೊತ್ತ ಮೊದಲ ಸಂರಕ್ಷಣೆ ಮಾಡ್ತಾ ಇದೀವಿ ಸರ್. ಈಗ ತಾವು ಈಗ ಎಲ್ಲಾ ರೈತರು ಏಕಕಾಲಕ್ಕೆ ಅದನ್ನ ಬೆಳೆಯಲ್ಲ, ಅಟ್ಲಿ ಕೊನೆ ಪಕ್ಷ ಅವರ ಮನೆಗೆ ಆಗೋಷ್ಟು ಊಟ ಮಾಡೋಷ್ಟು ಅವರಿಗೆ ರಿಲೇಟಿವ್ಸಿಗೆ ಆ ಸ್ನೇಹಿತರಿಗೆ ಕೊಡೋ ಅಷ್ಟಾರು ಅವರು ಫಸ್ಟು ಆರೋಗ್ಯಯುತ ಆಗಬೇಕು ಅನ್ನೋ ಉದ್ದೇಶಕ್ಕೆ ನಾವು ಇದು ಮಾಡ್ತಾ ಇದ್ದೀವಿ. ಏಕಕಾಲಕ್ಕೆ ಎಲ್ಲ ರೈತರು ಎಲ್ಲ ಪ್ರದೇಶದಲ್ಲಿ ಅವರು ಇದನ್ನು ಬೆಳೆಯೋದು ಇಲ್ಲ, ಮತ್ತು ಅಷ್ಟು ಬಿತ್ತನೆ ಬೀಜನೂ ಇಲ್ಲ. ಮೊದಲು ನಾವು ಮೊಟ್ಟ ಮೊದಲಿಗೆ ನಾವು ಆರೋಗ್ಯವಂತರ ಆದರೆ ನಮ್ಮ ಸುತ್ತಮುತ್ತ ಸಮಾಜನೂ ಆರೋಗ್ಯವಂತ ಮಾಡುವ ಅನ್ನೋ ಉದ್ದೇಶಕ್ಕೆ ಈ ಒಂದು ಯೋಜನೆಯನ್ನು ರಾಜ್ಯ ಸರ್ಕಾರ ಹಮ್ಮಿಕೊಂಡಿದೆ ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.

ನಾಟಿ ಮಾಡಲು ಆರೋಗ್ಯವಂತ ತೋಟಗಳಿಂದ ಬಳ್ಳಿ ಸಂಗ್ರಹಿಸುವುದು, ಬೇರಿಗೆ ಗಾಯವಾಗದಂತೆ ಅದರ ಬೇಸಾಯ ಚಟುವಟಿಕೆ ನಡೆಸುವುದು ಮುಂಜಾಗ್ರತೆ ಕ್ರಮವಾಗಿದೆ. ಶೇಕಡಾ 0.2 ವಿಟಿಯಾವ್ಯಾಕ್ಸ್ ಪವರ್ ದ್ರಾವಣವನ್ನು ಗಿಡದ ಬುಡಕ್ಕೆ ಸುರಿಯುವುದು, ಪ್ರತಿ 100 kg ಕೊಟ್ಟಿಗೆ ಗೊಬ್ಬರದ ಜೊತೆಗೆ 2 kg ಡ್ರೈಕೋಡರ್ಮಾ ಮತ್ತು ಸುಡಮಾನಸ್ ಫ್ಲೋರಸ್ ಅನ್ನು ಮಿಶ್ರಣ ಮಾಡಿ ಮಣ್ಣಿಗೆ ಸೇರಿಸಬೇಕು ಎಂಬುದು ತಜ್ಞರ ಸಲಹೆ. ಇದುವರೆಗೆ ರೈತರಿಗೆ ಸಲಹೆ ಪ್ರಸಾರವಾಯಿತು. ಈಗ ಕೇಳಿ ಕೃಷಿ ಗೀತೆಗಳನ್ನು. ಬಂದ ಬಂದನೆ ಗಿಲಯೋಗೆ